ಮರೆಯಾಗಿರಲು ಹರಿಯಂದು ಶಿಲೆಯ ಮರೆಯಾಗಿರಲು ಜೋ ಜೋ ಜೋ ಜೋ ಜೋ ಸುಕುಮಾರ ಸಂತೋಷದಲ್ಲಿ ಪಾಡುತ್ತ ತರಳನು ತೂಗುತ್ತಿರಲು ಪರಮ ಸಂತೋಷದಲ್ಲಿ ಪಾಡುತ್ತ ತರಳನು ತೂಗುತ್ತಿರಲು ಅರಿತು ಶ್ರೀಹರಿ ಪಾಂಚಜನ್ಯವ ಮೊಳಗಿಸಿ ಅರಿತು ಶ್ರೀಹರಿ ಪಾಂಚಜನ್ಯವ ಮೊಳಗಿಸಲು ವಸುದೇವನಾತ್ಮ ಭವನೋ ವಸುದೇವನಾತ್ಮ ಭವನೋ ದ್ವಾರಕೆಯೊಳು ಕಸತಿಯಂ ಗೈದಿರ್ಪೆನು ದ್ವಾರಕೆಯೊಳು ವಸತಿಯಂ ಗೈದಿರ್ಪೆನು ಪೆಸರು ಕೇಳೆನ್ನ ಜಗದಿ ಪೆಸರು ಕೇಳೆನ್ನ ಜಗದಿ ಕೃಷ್ಣನೆನ್ ಉಸುರಿವರು ಪ್ರಖ್ಯಾತದಿ ಕಿರಿಬೆಟ್ಟಿ ನೋ ಕಿರಿಬೇಟ್ರಿ ನೋಳಗೆ ನಾನು ಗೋವರ್ಧನ ಕಿರಿಬೇಟ್ರಿ ನೋಳಗೆ ನಾನು ಗೋವರ್ಧನ ಕಿರಿಯನ್ನು ನೆಗೆರ್ಪೇನು ಗೋವರ್ಧನ ಕಿರಿಯನ್ನು ನೆಗೆ ಇರ್ಪೆನು ವರಮಾಹಮೇರು ಪರ್ವತ ಗಂಜೆ ಮೇರು ಪರ್ವತ ಕಂಜೆ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ಆ ನಾನು ಗೋವರ್ಧನ ಗೋವರ್ಧನ ಗಿರಿಯ ಕೀಳಲು ಸಾಧ್ಯವೇ ಶರದಿಗೆ ಸೇತುವನ್ನು ಶರದಿಗೆ ಸೇ ರಜತಾದ್ರಿಯನೋ ಬಂಧನ ಗೈಯೋತಿರೆ ರಜತಾದ್ರಿಯನೋ ಕರೆಯಿಂದ ನೆಗಹಿ ಪರ್ಕನು ಬಂದು ದರೆಯಿಂದ ನೆಗಹಿ ಬರ್ಕನು ಬಂದು ಎನ್ನಳು ಪರಮ ಸಖ್ಯವ ಗೈದನು ಬರ್ಕನು ಬಂದು ಎನ್ನಳು ಪರಮ ಸಖ್ಯವ ಗೈದನು ಆ ಶರದಿಗೆ ಸೇತುವನ್ನು ಬಂಧನ ಗೈಯುತ್ತೀರೆ ಬಂಧನ ಗೈಯುತ್ತೀರೆ ರಜತಾದ್ರಿಯನ್ನು ರಾಮ ರಾಮ ರಾಮ ರಾಮ ಅರರೆಯನ್ನೋಳು ಇಷ್ಟು ಚಲದಿ ದುರವಗೈದರಿಲ್ಲೋ ಅರರೆಯನ್ನೋಳು ಇಷ್ಟು ಚಲದಿ ದುರವಗೈದರಿಲ್ಲೋ ವಿಶ್ವಂಭರೆಯ ಸೃಜಿಸಿ

ಕಂಸಗೆ ತನ್ನ ಘೋರ ರೂಪವ ತೋರಿ, ಧೀರ ಕಂಸಗೆ ತನ್ನ ಘೋರ ರೂಪವ ತೋರಿ, ಹಾರಿದೆ ಗಗನಕ್ಕೆ ಸೇರಿದೆ ತರೆಗೆ, ಹಾರಿದೆ ಗಗನಕ್ಕೆ ಸೇರಿದೆ ತರೆಗೆ, ಮಂಗಲಂ ಜಯತು ಜಯತು ಜಯ ಮಂಗಲಂ ಜಯತು, ಆದಿದೇವ ಸಕಲಾಗಮ ಪೂಜಿತ ಯಾದವ ಕಲಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ, ನಾರಾಯಣತೆ ನಮೋ ನಮೋ, ನಾರದ ಸನ್ನುತ ನಮೋ ನಮೋ, ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಶ್ರೀರಾಮ ದರ್ಶನಂ. ಭಾಗವತರು ವಡ್ಡರ್ಸೆ ನಾಗೇಂದ್ರ ಅಡಿಗ. ಮದ್ದಳೆ ಜಿ ಗೋಪಾಲಕೃಷ್ಣಮಯ್ಯ ಕೋಟ. ಶ್ರೀರಾಮ ದರ್ಶನ ಯಕ್ಷಗಾನ ಪ್ರಸಂಗದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ವಡ್ಡರ್ಸೆ ನಾಗೇಂದ್ರ ಅಡಿಗ. ಈಗ ವಾಣಿ ಜಯರಾಮ್ ಅವರು ಹಾಡಿದ ಒಂದು ಭಕ್ತಿಗೀತೆ ಕೇಳೋಣ. ಶುಭಗಳ ತರುವೆ ಹೊಟ್ಟೆ ತುಂಬ ಉಂಡು

ಈಗ ಕೇಳಿ ಬಿಕೆ ಸುಮಿತ್ರಾ ಅವರು ಹಾಡಿದ ಭಕ್ತಿಗೀತೆ. ಚಲುವ ನೋಡಮ್ಮ ಚಲುವು ನಮ್ಮ ಉಡುಪಿ ಕೃಷ್ಣನ ಚಲುವು